ಬಿಎಂ ರೋಹಿಣಿಯವರ ಆತ್ಮಕಥಾನಕ ಧಾರಾವಾಹಿ ದೀಪದಡಿಯ ಕತ್ತಲೆ ಅಧ್ಯಾಯ 27. ಶಿಷ್ಯರಿಗೆ ನಾನು ಚಿರಋಣಿ. ನನ್ನ ಶಿಷ್ಯರ ಒಂದು ಸಣ್ಣ ಬಳಗ ನನ್ನನ್ನು ಎಷ್ಟು ಹಚ್ಚಿಕೊಂಡಿತೆಂದರೆ ನನ್ನ ಸಹೋದ್ಯೋಗಿಗಳಿಗೆ ಆಶ್ಚರ್ಯ ಮಾತ್ರವಲ್ಲ, ಅಸಹನೆ ಮತ್ತು ಸಣ್ಣ ರೀತಿಯ ಮತ್ಸರವೂ ಹೆಡೆಯಾಡಿಸುವಷ್ಟು ಗಟ್ಟಿಗೊಂಡಿತು. ಅದರಲ್ಲೂ ಪೂರ್ಣಿಮಾ ಭಟ್ ಮತ್ತು ನನ್ನ ಮಧ್ಯೆ ಇದ್ದ ಬಾಂಧವ್ಯಕ್ಕೆ ಯಾವ ಹೆಸರಿಡಲಿ? ಸಾಹಿತ್ಯ ಸಂಗೀತ ಕಾರ್ಯಕ್ರಮಗಳಿರಲಿ, ನಾಟಕ ಪ್ರದರ್ಶನಗಳಿರಲಿ, ನಮ್ಮ ಜ್ಞಾನದಾಹವನ್ನು ತಣಿಸುವ ಯಾವುದೇ ಸಾಮಾಜಿಕ ಕಾರ್ಯಕ್ರಮಗಳಿರಲಿ, ಅಲ್ಲಿ ನಾನು ಅವಳು ಕಾಯಂ ಹಾಜರಾಗುತ್ತಿದ್ದೆವು. ಕತೆ ಕವನ ಬರೆಯುವ ಪ್ರತಿಭೆಯುಳ್ಳ ಆಕೆ ಹೈಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಉತ್ತಮ ನಟಿಯಾಗಿಯೂ ಕೀರ್ತಿ ಗಳಿಸಿದ್ದಳು. ಇಂತಹ ಪ್ರತಿಭೆ ಬಹುತೇಕ ಹೆಣ್ಣು ಮಕ್ಕಳಲ್ಲಿ ಜಾಗೃತವಾಗಿದೆ ಎಂಬುದು ನನ್ನ ಅನುಭವ. ಆಶಾಲತಾ, ಅನುಪಮ, ಗೋಪಿ, ಡೆನ್ನಿ, ಮೆಹರುನ್ನಿಸಾ, ರತ್ನಾವತಿ, ಸಿಂಥಿಯಾ, ಜೆಸ್ಸಿ ಮುಂತಾದ ಹುಡುಗಿಯರಿಗೆ ಒಂದು ಕಥಾವಸ್ತುವನ್ನು ನೀಡಿ ಇದರ ಬಗ್ಗೆ ಒಂದು ನಾಟಕ ರಚಿಸಿರಿ ಎಂದು ನಾನು ಹೇಳಿದರೆ ಸಾಕು, ಅವರೇ ಸಂಭಾಷಣೆ ಬರೆದು ನಾಟಕಕ್ಕೆ ಸಿದ್ಧಗೊಳಿಸಿದ ಅವರ ಪ್ರತಿಭೆಯನ್ನು ಕಂಡು ದಂಗಾಗಿದ್ದೇನೆ. ಟಿವಿ ಎಂಬ ಮೂರ್ಖರ ಪೆಟ್ಟಿಗೆ ಇನ್ನೂ ಮನೆಯ ಹಜಾರದಲ್ಲಿ ಪ್ರತಿಷ್ಠಾಪನೆಗೊಳ್ಳದ ಕಾಲವಾಗಿತ್ತದು. ನಾನು ಅವರ ಪ್ರಾಯದಲ್ಲಿ, ಅಂದರೆ ಕಳೆದ ಶತಮಾನದ 40-50 ದಶಕಗಳಲ್ಲಿ ಇಂತಹ ಕೌಶಲ್ಯ ಮತ್ತು ಪ್ರತಿಭೆ ಕಾಣಲು ಸಾಧ್ಯವಿರಲಿಲ್ಲ, ಅಥವಾ ಅವಕಾಶ ಲಭ್ಯವಿರಲಿಲ್ಲ ಎನ್ನಬಹುದೇನೋ. ಪ್ರತಿಭೆ ಹುಟ್ಟಿನಿಂದ ಬರುತ್ತದೆ, ಅದನ್ನು ಹಣ ಕೊಟ್ಟು ಕೊಳ್ಳಲು ಸಾಧ್ಯವಿಲ್ಲ, ಕಲಿಕೆಯಿಂದ ಗಳಿಸಲು ಸಾಧ್ಯವಿಲ್ಲ ಎಂಬ ಮಾತಿದೆ. ಹಣ ಕೊಟ್ಟು ಪ್ರತಿಭೆಯನ್ನು ಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಸತ್ಯವಾದರೂ ಕಲಿಕೆಯಿಂದ ಗಳಿಸಲು ಸಾಧ್ಯವಿದೆ. ನಿರಂತರ ಪ್ರಯತ್ನದಿಂದ ಪ್ರತಿಭೆ ವಿಕಾಸಗೊಳ್ಳುವುದನ್ನು ನನ್ನ ಅನೇಕ ಶಿಷ್ಯರಲ್ಲಿ ಕಂಡಿದ್ದೇನೆ. ನನ್ನ ಅನುಭವದಂತೆ ಪ್ರತಿಭೆಯು ಪ್ರಕಾಶಗೊಳ್ಳುವುದಕ್ಕೆ ಸ್ಫೂರ್ತಿ ಬೇಕು. ಈ ಪ್ರತಿಭೆಯನ್ನು ಗುರುತಿಸುವವರಿದ್ದರೆ, ಸ್ಫೂರ್ತಿಯನ್ನು ತುಂಬಬಲ್ಲವರಿದ್ದರೆ ಎಲ್ಲ ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆ ಹೊರಬರಲು ಅವಕಾಶವಾಗುತ್ತದೆ. ಎಲ್ಲಕ್ಕಿಂತ ಮೊದಲು ಅವರಲ್ಲಿ ಆತ್ಮವಿಶ್ವಾಸವೆಂಬ ಬೀಜವನ್ನು ಬಿತ್ತಿದರೆ ಅದು ನಿಧಾನವಾಗಿ ಬೆಳೆಯುತ್ತದೆ. ಅದಕ್ಕಾಗಿ ನಾವು ಶಿಕ್ಷಕಿಯರು ನಮ್ಮದೇ ಮಿತಿಯಲ್ಲಿ ಪ್ರಯತ್ನಪಟ್ಟಿದ್ದೇವೆ ಎಂಬ ತೃಪ್ತಿ ಇದೆ. ಹೀಗಿದ್ದು ಒಂದು ದುಃಖದ ಸಂಗತಿ ಎಂದರೆ, ಈ ಹೆಣ್ಣು ಮಕ್ಕಳು ಮದುವೆಯಾಗಿ ಸಂಸಾರದ ನೊಗಕ್ಕೆ ಹೆಗಲು ಕೊಟ್ಟ ಮೇಲೆ ಕುಕ್ಕರ್ನ ಪ್ರೆಷರಿಗೆ, ಮಿಕ್ಸಿ ಗ್ರೈಂಡರುಗಳ ತಿರುಗಣೆಗೆ, ವಾಷಿಂಗ್ ಮಿಷನ್ನ ಘರ್ಷಣೆಗೆ ಚಕ್ಕನಾಚೂರ್ ಆಗಿ ಮಾಯವಾಗುತ್ತಿದ್ದರು. ಕೆಲವರದ್ದು ಫ್ರಿಜ್ಜಿನ ಫ್ರೀಜರ್ನೊಳಗೆ ಭದ್ರವಾಗಿ ಕೂತು ಹೊರಬರುವ ಭಾಗ್ಯ ಯಾವಾಗ ಸಿಗುತ್ತದೋ ಎಂದು ಕಾಯುತ್ತಿದ್ದುದೂ ಉಂಟು. ಹಾಗೆಂದು ಎಲ್ಲ ಹೆಣ್ಣು ಮಕ್ಕಳ ಪ್ರತಿಭೆಗಳನ್ನು ಗುರುತಿಸುವ ಪ್ರಯತ್ನ ಮಾಡಿದ್ದೇನೆಂದು ನಾನು ಬೀಗುವಂತಿಲ್ಲ. ಫಿಲೋಮಿನಾ ಎಂಬ ಶಿಷ್ಯೆಯೊಬ್ಬಳು 25 ವರ್ಷಗಳ ಬಳಿಕ ನನ್ನನ್ನು ಭೇಟಿಯಾದಾಗ ಪ್ರೀತಿಯಿಂದಲೇ ನನ್ನನ್ನು ಗೌರವಿಸುತ್ತಾ, ಟೀಚರ್, ನನಗೆ ಪ್ರಾಥಮಿಕ ಶಾಲೆಯಲ್ಲಾಗಲಿ ಹೈಸ್ಕೂಲಲ್ಲಾಗಲಿ ನಾಟಕಗಳಲ್ಲಿ ಒಂದೇ ಒಂದು ಅವಕಾಶವನ್ನು ಯಾರೂ ನೀಡಲಿಲ್ಲ, ಅದು ಈಗ ನನ್ನ ನೆಚ್ಚಿನ ಹವ್ಯಾಸವಾಗಿದೆ. ನೀವು ಗುರುತಿಸಲಿಲ್ಲ ಎಂಬ ನೋವಿನಿಂದಲೇ ನಾನು ಈ ಆಸಕ್ತಿಯನ್ನು ಬೆಳೆಸಿಕೊಂಡೇನೇನೋ ಎಂದು ನಿರ್ಭಾವುಕಳಾಗಿ ತಣ್ಣನೆಯ ಸ್ವರದಲ್ಲಿ ಹೇಳಿದಾಗ ನನ್ನ ಎದೆಯಾಳಕ್ಕೆ ಒಂದು ಸಣ್ಣ ಚಿನ್ನದ ಕತ್ತಿಯಿಂದ ತಿವಿದ ಅನುಭವವಾಯಿತು. ಮನುಷ್ಯ ಪರಿಪೂರ್ಣನಾಗಲು ಸಾಧ್ಯವಿಲ್ಲ, ಅದರೆಡೆಗೆ ಮುಖ ಮಾಡಿ ನಡೆಯಬಹುದು ಅಷ್ಟೆ. ಪೂರ್ಣತೆಯ ಅನ್ವೇಷಣೆಯ ಬೆಳಕಿನಲ್ಲಿ ಸಾಗುವುದಷ್ಟೇ ನನ್ನಿಂದ ಸಾಧ್ಯ. ಬಹುಶಃ ಕಾಳಿದಾಸ ಹೇಳಿದಂತೆ, ಸೃಷ್ಟಿಕರ್ತನು ಮನುಷ್ಯನನ್ನು ಪರಿಪೂರ್ಣವಾದ ಗುಣಗಳಿಂದ ತುಂಬುವುದರಲ್ಲಿ ವಿಮುಖನಾಗುತ್ತಾನೆ ಎಂಬುದು ಸತ್ಯ. ನನ್ನ ದೋಷಕ್ಕೆ ಅಥವಾ ಅಪರಾಧಕ್ಕೆ ಅವನ ಮಾತುಗಳಿಂದ ಪಶ್ಚಾತ್ತಾಪ ಸಾಂತ್ವನ ಪಡೆದುಕೊಂಡೆ. ಪಶ್ಚಾತ್ತಾಪ ಪಟ್ಟ ಪಾಪಿ ಎಂದೂ ತಪ್ಪು ಮಾಡದ 10 ಋಷಿಗಳಿಗಿಂತ ಮೇಲು ಎಂಬ ಗಾದೆ ಮಾತು ಹೇಳುತ್ತದೆ. ನನ್ನ ಸಮರ್ಥನೆಗೆ ಈ ಮಾತುಗಳನ್ನು ಆಶ್ರಯಿಸಿ ಈವರೆಗೆ ನಿದ್ರಿಸುತ್ತಿದ್ದ ಪಶ್ಚಾತ್ತಾಪವನ್ನು ಎಬ್ಬಿಸಿ ಶರಣು ಶರಣು ಎಂದೆ. ನನ್ನ ಶಿಷ್ಯೆ ಪೂರ್ಣಿಮಾನ ಬಗ್ಗೆ ಖುಷಿಯಿಂದ ಹೇಳುವ ತವಕ ನನ್ನಲ್ಲಿದೆ. ಕವಯಿತ್ರಿಯಾಗಿ, ಕತೆಗಾರ್ತಿಯಾಗಿ, ಹೈಸ್ಕೂಲಲ್ಲಿರುವಾಗಲೇ ಗುರುತಿಸಿಕೊಂಡ ಆಕೆ ವೈದ್ಯಕೀಯ ವೃತ್ತಿಯ ವಿದ್ಯಾರ್ಥಿನಿಯಾಗಿರುವಾಗಲೇ ಕೃತಿ ಪ್ರಕಟಿಸಿದಾಕೆ. ಆಯುರ್ವೇದಕ್ಕೆ ಸಂಬಂಧಿಸಿ ಈಗಾಗಲೇ ಸುಮಾರು 15 ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ ಈಕೆಯ ಸಾಧನೆ ಗಮನಾರ್ಹ. ಇಂದಿಗೂ ನನ್ನೊಂದಿಗೆ ಆತ್ಮೀಯ ಸಂಬಂಧವನ್ನು ಇರಿಸಿಕೊಂಡ ಅನೇಕ ಶಿಷ್ಯರಲ್ಲಿ ಇವಳು ಒಬ್ಬಳು. ಎಷ್ಟೋ ಸಲ ನನ್ನ ಮತ್ತು ಅವಳ ಮಧ್ಯೆ ತಾತ್ವಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಮಾತಿನ ಸಮರ ನಡೆದದ್ದುಂಟು. ಆದರೆ ಜೀವನದಲ್ಲಿ ಎದುರಾಗುವ ಯಾವುದೇ ಸಮಸ್ಯೆಗಳ ಬಗ್ಗೆ ನನ್ನಲ್ಲಿ ಹಂಚಿಕೊಂಡರೇನೆ ಅವಳಿಗೆ ಸಮಾಧಾನವಾಗುತ್ತಿತ್ತು ಎಂದು ಕಾಣುತ್ತದೆ. ಹೀಗೆ ತಮ್ಮ ನೋವು ನಲಿವುಗಳಿಗೆ ನಾನು ಕಿವಿಯಾಗಬೇಕೆಂದು ಬಯಸಿದ ಹಲವು ಶಿಷ್ಯರಲ್ಲಿ ಇವಳು ಒಬ್ಬಳು. ನನ್ನಿಂದ ಬೇರಾವ ರೀತಿಯ ನೆರವನ್ನು ಆಶಿಸದೆ ಕೇವಲ ಸಹೃದಯಿ ಸ್ಪಂದನಕ್ಕಾಗಿ ಮಾತ್ರ ಬಯಸುವ ಈ ಹೆಣ್ಮಕ್ಕಳಿಗೆ ತಾಳ್ಮೆಯಿಂದಿರು, ಅವಸರಿಸಬೇಡ, ಒಂದು ಕ್ಷಣ ನಿಧಾನವಾಗಿ ಯೋಚಿಸು, ನಿನ್ನ ದೌರ್ಬಲ್ಯಗಳೇನೆಂದು ಒಮ್ಮೆ ಪರಿಶೀಲಿಸು, ಹೀಗೆ ಒಂದೊಂದು ಮಾತು ಹೇಳುತ್ತಾ ಅವರ ಹೃದಯದ ಒತ್ತಡಗಳನ್ನು ಸಮಸ್ಥಿತಿಗೆ ಮರಳಿಸಲು ಪ್ರಯತ್ನಿಸುತ್ತಿದ್ದೆ. ನನ್ನಿಂದ ಆಗುವುದು ಅಷ್ಟೇ ತಾನೆ. ಯೌವನದಲ್ಲಿ ನಾನು ಎದುರಿಸಿದ ಸವಾಲುಗಳಿಗಿಂತಲೂ ಭೀಕರವಾದ ಸವಾಲುಗಳು ಅವರಿಗೆ ಎದುರಾದಾಗ ಪರಿಹಾರಕ್ಕಾಗಿ ಭಿನ್ನ ಮಾರ್ಗಗಳನ್ನು ತೋರಿಸಿಕೊಡಬೇಕಾದ ಸಂದರ್ಭಗಳೂ ಇದ್ದವು. ಈ ಶಿಷ್ಯರು ನನ್ನೊಂದಿಗೆ ಇಂತಹ ಒಂದು ಸಂಬಂಧವನ್ನು ಉಳಿಸಿಕೊಂಡುದರಿಂದಲೇ ನನ್ನ ಬದುಕಿಗೆ ಒಂದು ಉದ್ದೇಶವಿದೆ ಎಂಬುದನ್ನು ಮತ್ತು ಅದಕ್ಕಾಗಿ ಬದುಕಬೇಕು ಎಂಬ ಚೈತನ್ಯವೂ ಜೀವನ ಪ್ರೀತಿಯೂ ನನ್ನಲ್ಲಿ ಉಂಟಾಯಿತು. ಹೀಗೆ ನನ್ನ ಶಿಷ್ಯರಿಗೆ ನಾನು ಚಿರಋಣಿಯಾಗುವಂತಾಯಿತು. ಅವರಿಂದಾಗಿಯೇ ನಾನು ವಿಶಿಷ್ಟವಾದ ರೀತಿಯಲ್ಲಿ ಗುರುತಿಸುವಂತಹದ್ದನ್ನು ವರ್ಣಿಸಲು ನನ್ನಲ್ಲಿ ಪದಗಳಿಲ್ಲ. 1987 ಇಸವಿ ಇರಬೇಕು. ಆಗ ಪೂರ್ಣಿಮಾ ಕಮಲಾದಾಸ್ ಅವರ ಆತ್ಮಚರಿತ್ರೆಯನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಳು. ಅದರ ಪ್ರಕಟಣೆಗೆ ಮೂಲ ಲೇಖಕಿಯ ಅನುಮತಿ ಬೇಕಿತ್ತು. ಲೇಖಕಿಗೆ ಪತ್ರ ಬರೆದು ತಿಂಗಳುಗಳ ಕಾಲ ಕಾದರೂ ಉತ್ತರವಿಲ್ಲ. ಕೊನೆಗೆ ನನ್ನ ಸಮೀಪ ಬಂಧು ಲೇಖಕನೂ ಆಗಿರುವ ಕಾಸರಗೋಡಿನ ಕೆಟಿ ಶ್ರೀಧರ್ ಅವರ ಬಳಿಗೆ ಹೋಗಿ ವಿಷಯವನ್ನು ಅರಿಕೆ ಮಾಡಿಕೊಂಡೆವು. ಅವರಿಗೆ ಕಮಲಾದಾಸ್ ಅವರನ್ನು ಕಂಡು ಮಾತಾಡಿ ಪರಿಚಯವಿದ್ದುದರಿಂದ ಅವರ ಮೂಲಕ ಪ್ರಯತ್ನಿಸಿದರೆ ಅನುಮತಿ ಪತ್ರ ಸಿಗಬಹುದು ಎಂಬ ನಿರೀಕ್ಷೆ ನಮ್ಮದು. ಅವರು ಪತ್ರ ಬರೆದರೂ ಉತ್ತರವಿಲ್ಲ. ಕೊನೆಗೆ ನಾವು ಮೂವರು ತಿರುವನಂತಪುರಕ್ಕೆ ಹೋಗಿ ಅವರನ್ನು ಕಂಡೇ ಅನುಮತಿ ಪತ್ರ ತರುವುದೆಂದು ನಿಶ್ಚಯಿಸಿದೆವು. ಕಮಲಾದಾಸ್ ಅವರ ಕತೆಗಳನ್ನು ಅಷ್ಟಿಷ್ಟು ಓದಿಕೊಂಡ ನನಗೆ ಅವರನ್ನು ಕಾಣುವಂತಹ ಸುಯೋಗವೊಂದು ಲಭಿಸಬಹುದೆಂದು ನಾನು ಕನಸಿನಲ್ಲೂ ಊಹಿಸುವುದು ಸಾಧ್ಯವಿರಲಿಲ್ಲ. ಅಂತೂ ಒಂದು ಶುಭ ದಿನದಂದು ನಾವು ಮೂವರು ತಿರುವನಂತಪುರದ ಆ ದೊಡ್ಡ ಮನೆಯ ಚಾವಡಿಯಲ್ಲಿ ಕಮಲಾದಾಸ್ ಅವರನ್ನು ಮುಖಾಮುಖಿಯಾದ ಆ ಕ್ಷಣವಿದೆಯಲ್ಲ, ಅದು ನನ್ನ ಜೀವನದಲ್ಲೇ ಅಪೂರ್ವವಾದ ಅವಿಸ್ಮರಣೀಯವಾದ ಕ್ಷಣವಾಗಿತ್ತು. ಅದು ಸಾಧ್ಯವಾದದ್ದು ಪೂರ್ಣಿಮಾ ಮತ್ತು ಕೆ ಟಿ ಶ್ರೀಧರ್ ಅವರ ಮೂಲಕ. ಮಧ್ಯಮ ಗಾತ್ರದ ದುಂಡು ಮುಖದ ಆಕರ್ಷಣೀಯವಾದ ಕಣ್ಣುಗಳ ಚೂಪು ಮೂಗಿನ ಮಧುರವಾದ ಮಾತುಗಳ ಕಮಲಾದಾಸ್ ಅವರೊಂದಿಗಿನ ನಮ್ಮ ಭೇಟಿಯನ್ನು ಹಿಡಿದಿಟ್ಟುಕೊಳ್ಳುವಂತಹ ಯಾವ ಸಿದ್ಧತೆಯನ್ನೂ ಪ್ರಯತ್ನವನ್ನೂ ನಾವು ಮಾಡಲಿಲ್ಲವಲ್ಲ ಎಂದು ಈಗ ಪಶ್ಚಾತ್ತಾಪವಾಗುತ್ತದೆ. ಆದರೆ ನಮ್ಮ ಸ್ಮೃತಿ ಪಟಲದಲ್ಲಿ ಮಾತ್ರ ಚಿತ್ರಗಳು ಭದ್ರವಾಗಿವೆ. ಕಮಲಾದಾಸ್ ಅವರ ತಾಯಿ ಕೂಡ ಅಂದು ನಮ್ಮೊಂದಿಗಿದ್ದರು. ಅವರ ಗಂಡ ನಾವಿರುವಾಗಲೇ ಹೊರಗೆ ಹೊರಟಾಗ ಇವರು ನನ್ನ ಗಂಡ ಗೊತ್ತಲ್ಲ ಎಂದು ಪಿಸುದನಿಯಲ್ಲಿ ಹೇಳಿದ್ದು ಈಗಲೂ ಪ್ರತಿಧ್ವನಿಸುವಂತಿದೆ. ಸಣ್ಣ ವಯಸ್ಸಿನಲ್ಲೇ ಪೂರ್ಣಿಮಾ ಮಾಡಿದ ಸಾಧನೆಯ ಬಗ್ಗೆ ಮೆಚ್ಚಿ ಮಾತಾಡಿದ ಕಮಲಾದಾಸ್, ಬಾಲ್ಯದಲ್ಲಿ ನೀನು ಪಡೆದಂತಹ ಶಿಕ್ಷಕಿಯರನ್ನು ಪಡೆದ ಭಾಗ್ಯ ನನಗಿರುತ್ತಿದ್ದರೆ ನನ್ನ ಸಾಧನೆಯು ಇನ್ನೂ ವಿಶೇಷ ರೀತಿಯಲ್ಲಿ ವೈಶಿಷ್ಟ್ಯಪೂರ್ಣವಾಗಿರುತ್ತಿತ್ತು. ನೀನು ಈ ದೃಷ್ಟಿಯಲ್ಲಿ ನನಗಿಂತ ಪುಣ್ಯವಂತೆ, ನಿನಗೆ ಒಳ್ಳೆಯದಾಗಲಿ, ಅನುಮತಿ ಪತ್ರವನ್ನು ನಾನು ಅಂಚೆಯಲ್ಲಿ ಕಳಿಸುತ್ತೇನೆ ಎಂದರು. ಅವರ ರೂಪ ಎಷ್ಟು ಆಕರ್ಷಣೀಯವೋ ಮಾತು ಅಷ್ಟೇ ಆಕರ್ಷಣೀಯ. ಆ ಕ್ಷಣದಲ್ಲಿ ಒಂದು ಸಾಲು ಬರೆದು ಅನುಮತಿ ಪತ್ರ ಕೊಡುವುದು ಅವರಿಗೆ ಸಾಧ್ಯವಿತ್ತು, ಆದರೆ ಅವರು ಕೊಡಲಿಲ್ಲ. ಬೆಣ್ಣೆಯಂತಹ ಮಾತಾಡಿ ಸತ್ಕರಿಸಿ ಮುಂದಿನ ವಾರದಲ್ಲೇ ಕಳಿಸುತ್ತೇನೆ ಎಂದು ನಂಬಿಸಿದರು. ನಾವು ಕೃತಜ್ಞತೆಯ ಭಾರದಿಂದ ಶಿರಬಾಗಿ ವಂದಿಸಿ ಊರಿಗೆ ಮರಳಿದೆವು. ಆಮೇಲೆ ಚಾತಕ ಪಕ್ಷಿಯಂತೆ ಅವರ ಪತ್ರಕ್ಕಾಗಿ ಕಾಯುವುದೇ ನಮ್ಮ ಕಾಯಕವಾಯಿತು. ತಿಂಗಳು ವರ್ಷಗಳು ಉರುಳಿದು 89 ಸುಮಾರಿಗೆ ಪೂರ್ಣಿಮಾ ಬೆಂಗಳೂರಿನಲ್ಲಿ ಉದ್ಯೋಗ ಬರೆಸಿ ಅಲ್ಲೇ ನೆಲೆಯಾದಳು. ಆಗ ಕಮಲಾದಾಸ್ ಅವರ ಮಗ ಸೊಸೆಯ ಪರಿಚಯ ಅವಳಿಗೆ ಲಭಿಸಿದ್ದು ಯೋಗಾಯೋಗವೆನ್ನಬೇಕು. ಆಯುರ್ವೇದಿಕ್ ವೈದ್ಯೆಯಾಗಿ ಅವರ ಆತ್ಮೀಯ ವಲಯದೊಳಗೆ ಪ್ರವೇಶಿಸುವಷ್ಟು ಸಲಿಗೆಯುಂಟಾದ ಮೇಲೆ ಮಗನಲ್ಲಿ ಈ ಪ್ರಸ್ತಾಪವೆತ್ತಿದಳು. ಆಗ ಕಮಲಾದಾಸ್ ಗಂಡನ ನಿಧನದ ಬಳಿಕ ಪೂನಾದಲ್ಲಿ ಇನ್ನೊಬ್ಬ ಮಗನ ಬಳಿ ಇದ್ದರು. ಬೆಂಗಳೂರಿನಲ್ಲಿ ಮಗನ ಮಧ್ಯಸ್ಥಿಕೆಯಿಂದ ಸುಮಾರು 6 ದೀರ್ಘ ಕಾಯುವಿಕೆಯ ಬಳಿಕ ಕಮಲಾದಾಸ್ ಅನುಮತಿ ಪತ್ರ ನೀಡಿದರು. 21/8/93 ಬರೆದ ಅನುಮತಿ ಪತ್ರ ಈಗಲೂ ನನ್ನ ಬಳಿ ಇದೆ. ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿ ಅನುಮತಿ ಪತ್ರ ನೀಡಲು ಇಷ್ಟು ವರ್ಷ ವಿಳಂಬ ಮಾಡಿದ್ದು ಏಕೆ ನಮಗೆ ಇನ್ನೂ ನಿಗೂಢ. ಅವರ ಕೃತಿಗಳನ್ನು ಬೇರೆ ಬೇರೆ ಭಾಷೆಗೆ ಅನುವಾದಿಸುವವರು ಅವರಿಗೆ ಒಂದಿಷ್ಟು ಗೌರವಧನವನ್ನು ನೀಡುವುದು ಕ್ರಮ. ಅದಕ್ಕೆ ನಾವು ಬದ್ಧರಾಗಿದ್ದೆವು. ನಮ್ಮಿಂದ ಅದಕ್ಕಿಂತ ದೊಡ್ಡ ಮೊತ್ತವನ್ನು ನಿರೀಕ್ಷೆ ಮಾಡಿದ್ದರೆ ಅದನ್ನು ನಮ್ಮ ಭೇಟಿಯ ಕಾಲದಲ್ಲಿ ಯಾಕೆ ಹೇಳಲಿಲ್ಲ? ಪೂರ್ಣಿಮಾ ಸಾಹಿತ್ಯ ಕ್ಷೇತ್ರದಲ್ಲಿ ಆಗ ತಾನೇ ಪ್ರವೇಶಿಸಿದವಳು, ಅವಳಿಂದ ತನ್ನ ಕೃತಿಗೆ ನ್ಯಾಯ ಸಿಗಲಾರದು ಎಂದು ಭಾವಿಸಿದರೆ, ಅಥವಾ ಕನ್ನಡದಲ್ಲಿ ಪ್ರಕಟಣೆಗೆ ಬೇರಾರಿಗಾದರೂ ಅನುಮತಿ ನೀಡಿದ್ದರೆ, ಇದ್ಯಾವುದು ನಮಗೆ ಗೊತ್ತಿಲ್ಲ, ನಮ್ಮ ಊಹೆಗಳಷ್ಟೇ. ಅಂತೂ ಹೆಚ್ಚು ಕಡಿಮೆ 6 ಕಾಯುವಿಕೆಯ ಬಳಿಕ ಅನುಮತಿ ಸಿಕ್ಕಿ ಅವಳ ಕೃತಿ ಪ್ರಕಟವೂ ಆಯಿತು. 21 ಹೊಸ್ತಿಲಲ್ಲಿರುವಾಗಲೇ ಕಮಲಾದಾಸ್ ಸಾಹಿತ್ಯ ಲೋಕಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡದ್ದಲ್ಲದೆ ಮದುವೆಯೂ ಆದರು ಎಂಬ ವರ್ತಮಾನವು ವರ್ಷವಿಡೀ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಪರ ವಿರೋಧ ಚರ್ಚೆಗೊಳಗಾಗಿ ಸುಮ್ಮನೆ ಕರಟ ಹೆರೆಯುವ ಸದ್ದು ಕೇಳುತ್ತಲೇ ಇತ್ತು. ತನ್ನ ಬರಹಗಳಿಂದ ಖ್ಯಾತಿಯನ್ನು, ಸಂಪ್ರದಾಯವಾದಿಗಳಿಂದ ಅಪಖ್ಯಾತಿಯನ್ನು ಪಡೆದ ಕಮಲಾದಾಸ್ ಕೆಲವೊಮ್ಮೆ ತಮ್ಮ ದ್ವಂದ್ವ ಮನೋವೃತ್ತಿಯಿಂದ ಟೀಕೆಗೊಳಗಾಗಿದ್ದರು. ತನ್ನ ಆತ್ಮಕಥೆಯನ್ನೇ ಕಾದಂಬರಿ ಎಂದು ಹೇಳಿಕೆ ನೀಡಿದ್ದೂ ಇದೆ. ಪರಿಸ್ಥಿತಿಯ ಒತ್ತಡಗಳು ಅವರನ್ನು ತನ್ನ ನಿಲುವಿಗೆ ವಿರುದ್ಧವಾಗಿ ಹೇಳಿಕೆ ನೀಡುವಂತೆ ಮಾಡಿರಬಹುದೇ ಗೊತ್ತಿಲ್ಲ. ಆದರೆ ಭಾರತದ ಹೆಚ್ಚೆಗೆ ಪ್ರಪಂಚದ ಲೇಖಕಿಯರ ವ್ಯಕ್ತಿತ್ವ ಮತ್ತು ಸಾಹಿತ್ಯ ಕೃತಿಗಳನ್ನು ಗಮನಿಸಿದರೂ ಕಮಲಾದಾಸ್ ಅವರೆಲ್ಲರಿಗಿಂತ ಒಂದು ತೂಕ ಹೆಚ್ಚು ಮಾತ್ರವಲ್ಲ ಸ್ವಂತಿಕೆಯುಳ್ಳ ಲೇಖಕಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಕಮಲಾದಾಸ್ ನನ್ನ ಮೆಚ್ಚಿನ ಲೇಖಕಿ ಎಂದು ಅಭಿಮಾನದಿಂದ ಈ ಮಾತು ಹೇಳುತ್ತಿದ್ದೇನೆ. ಬಿ.ಎಂ. ರೋಹಿಣಿಯವರ ಆತ್ಮಕಥಾನಕ 27 ಮುಗಿಯಿತು, ಮುಂದುವರಿಯಲಿದೆ.